ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ March 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ಗೆ ಮನ್ ಕಿ ಬಾತ್ ಸರಣಿ 100ನೇ ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 87 ಶ್ರೋತೃ ಬಂಧವರಿಗೆ ನಾನು ಸುಸ್ವಾಗತವನ್ನು ಕೋರುತ್ತ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:56. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ, ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ SN ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ VG ಭಾವಲತಿ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ SN ಭಟ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರ್ತಾ ಇದೆ, ಯಾವ ರೀತಿ ಮಣ್ಣು ಒಂದು ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ, ರಾಸಾಯನಿಕವಾಗಿ ಬದಲಾವಣೆ ಏನೇನು ಆಗ್ತಾಯಿದೆ ಮಣ್ಣಿನಲ್ಲಿ, ಹೇಗೆ ಇದನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ SN ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ SN ಭಟ್ ಅವರೇ. ಎಲ್ಲ ಶ್ರೋತೃ ಬಾಂಧವರಿಗೆ ನಾನು ಸುಸ್ವಾಗತವನ್ನು ಕೋರುತ್ತ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಮೊಟ್ಟ ಮೊದಲನೇದಾಗಿ, ರೈತರು ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ರಾಸಾಯನಿಕ ಗೊಬ್ಬರಗಳಂದ್ರೇನು? ಸಸ್ಯಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಒದಗಿಸುವಂತಹ ಒಂದು ಸಂಯುಕ್ತ ವಸ್ತುಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹೇಳ್ತವೆ. ರಾಸಾಯನಿಕ ಗೊಬ್ಬರಗಳನ್ನು ಯಾಕೆ ಬಳಸಾಕತ್ತೀರ ರೈತರು, ಜಾಸ್ತಿ ಯಾಕೆ ಬಳಸಾಕತ್ತೀರ? ಮುಖ್ಯವಾಗಿ ಒಂದನೇದಾಗಿ, ಸಸ್ಯಗಳಿಗೆ ಹಲವಾರು ಪೋಷಕಾಂಶಗಳು ಬೇಕು, ಅದನ್ನು ಕೊಡಲಿಕ್ಕಾಗಿ ರಾಸಾಯನಿಕ ವಸ್ತುಗಳನ್ನು ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಅಷ್ಟು ಬಳಸ್ತಿರಲಿಲ್ಲ, ಆದರೆ ಇತ್ತೀಚೆಗೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಕಾರಣ ಏನು ಕೊಡ್ತೀರಿ? ಒಂದನೇದಾಗಿ, ಆಗ ರೈತರು ಹೆಚ್ಚು ಕಡಿಮೆ ಎಲ್ಲರೂ ಒಂದು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ರು. ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ರು, ಅಂದರೆ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ತಿದ್ರು, ತಿಪ್ಪೆ ಗೊಬ್ಬರವನ್ನು ಜಾಸ್ತಿ ಮಾಡ್ತಿದ್ರು. ಆದ್ದರಿಂದ ಅವರಿಗೆ ಸಸ್ಯಗಳಿಗೆ ಬೇಕಾಗದಂಥ ಎಲ್ಲ ಪೋಷಕಾಂಶಗಳನ್ನು ಈ ಒಂದು ಕೊಟ್ಟಿಗೆ ಗೊಬ್ಬರನೋ ಅಥವಾ ಕಂಪೋಸ್ಟ್ ಗೊಬ್ಬರಗಳ ಮೂಲಕ ಕೊಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ರೈತರು ಮುಖ್ಯವಾಗಿ ಇಳುವರಿಯನ್ನು ತಗೊಳ್ಬೇಕು, ಅದು ಒಂದೇ ಒಂದು ಧ್ಯೇಯ ಅವರ ಹತ್ರ ಕಾಣ್ತಾ ಇದೆ. ಇಳುವರಿ ಸಾವಯವ ಗೊಬ್ಬರ ಬಳಕೆ ಕಡಿಮೆ ಆಗಿ ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ಬಿಟ್ರು. ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ಬಿಟ್ಟಿದೆ. ಒಂದು ಇಳುವರಿ ಜಾಸ್ತಿ ಮಾಡಬೇಕು, ಒಂದೇ ಒಂದು ಇದು. ಎರಡನೇದಾಗಿ, ಈಗ ರಾಸಾಯನಿಕ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಸುಲಭವಾಗಿ ರೈತರಿಗೆ ಎಲ್ಲ ರೈತರಿಗೂ ಸಿಗ್ತಾ ಇದೆ. ಮೂರನೇದಾಗಿ, ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಸಬ್ಸಿಡಿ ಹೇಳ್ತೇವಲ್ಲ, ಅದು ಜಾಸ್ತಿ ಪ್ರಮಾಣದಲ್ಲಿದೆ. ಯೂರಿಯಾ ಆಲ್ಮೋಸ್ಟು 75% ಸಬ್ಸಿಡಿಯಲ್ಲಿ ಸಿಗ್ತಾ ಇದೆ. ಅದೇ ರೀತಿ DAP ಸುಮಾರು 50% ಸಬ್ಸಿಡಿ ಸಿಗುತ್ತವೆ. ಆದ್ದರಿಂದ ರೈತರು ಯಾವುದೇ ಒಂದು ರಾಸಾಯನಿಕ ಪದ್ಧತಿಗಳಿಂದ ಅಧಿಕವಾಗಿ ಇಳುವರಿಯನ್ನು ಯಾವುದ್ರ ಮೂಲಕ ತಗೊಳ್ಬೇಕು ಹೇಳೋದ್ರಿಂದ ಒಂದು ರಾಸಾಯನಿಕ ಗೊಬ್ಬರವನ್ನು ಎಲ್ಲ ಬೆಳೆಗಳಿಗೂ ಅದನ್ನು ಬಳಕೆ ಮಾಡ್ತಾರೆ. ಈಗ ರಾಸಾಯನಿಕ ಗೊಬ್ಬರ ಇತ್ತೀಚೆಗಂತೂ ಜಾಸ್ತಿ ಆಗಿಬಿಟ್ಟಿದೆ ರೈತರಿಗೆ. ವಿಶೇಷವಾಗಿ ಹೇಳೋದು, ರೈತರು ಬಹಳಷ್ಟು ಪ್ರಮಾಣದಲ್ಲಿ DAP ಮತ್ತು ಯೂರಿಯಾ, ಹೌದು, ಈ ಗೊಬ್ಬರಗಳನ್ನು ಅತಿಯಾಗಿ ಬಳಸ್ತಾ ಇದ್ದಾರೆ. ಮೊದಲನೇದಾಗಿ ಯೂರಿಯಾ ಗೊಬ್ಬರ ತೆಗೆದುಕೊಳ್ಳೋಣ. ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಅಥವಾ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು, ಭೌತಿಕ ಗುಣಧರ್ಮಗಳು ಮತ್ತು ಜೈವಿಕ ಗುಣಧರ್ಮಗಳು ಯೂರಿಯಾ ಬಳಕೆಯಿಂದ ಯಾವ ರೀತಿ ಪರಿಣಾಮ ಆಗತ್ತಂತೆ? ಒಂದನೇದಾಗಿ ಯೂರಿಯಾ ಒಂದು ನಾವು ತಗೊಂಡಾಗ ನಾವು ಅಧಿಕ ಪ್ರಮಾಣದಲ್ಲಿ ಈ ಒಂದು ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಒಂದನೇದಾಗಿ ರಾಸಾಯನಿಕ ಗುಣಧರ್ಮ ಹಾಳಾಗ್ತಾ ಇದೆ. ರಾಸಾಯನಿಕ ಗುಣಧರ್ಮದಲ್ಲಿ ಪ್ರಮುಖವಾಗಿ ಮಣ್ಣಿನ ರಸಸಾರದಲ್ಲಿ ಏರಿಳಿತ ಉಂಟಾಗ್ತವೆ, ಅದಕ್ಕೆ ಪಿ ಎಚ್ ಅಂತ ಕರೀತೇವೆ. ಎರಡನೇದಾಗಿ ಈಗ ಸುಮಾರು 15-20 ವರ್ಷಗಳವರೆಗೆ ಈ ಸಾರಜನಕಯುಕ್ತ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನ ರಸಸಾರದಲ್ಲಿ ಸುಮಾರು 1 ಯೂನಿಟ್ನಷ್ಟು ಕಡಿಮೆ ಆಗ್ತದೆ. ಅಂದ್ರೆ ರಸಾರ ಕಡಿಮೆ ಆಗುವಂತ ಬರ್ತಂತೀರಿ. ಉದಾಹರಣೆಗಾಗಿ 8 pH ಮೂಲ ಮಣ್ಣಿನ ರಸಾರ ಇದ್ರೆ ಒಂದು 10-15 ವರ್ಷ ಬಳಕೆಯನ್ನು ಮಾಡೋದ್ರಿಂದ 8 ಇದ್ದದ್ದು 7 ಬರ್ತವೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಬೇರೆ ಬೇರೆ ಪೋಷಕಾಂಶಗಳ ಲಭ್ಯತೆ ಮೇಲೆ ಪರಿಣಾಮವನ್ನು ಬೀರ್ತವೆ ಒಂದು. ಎರಡನೇದಾಗಿ ಮಣ್ಣಿನಲ್ಲಿ ಲವಣಾಂಶಗಳ ಸಂಗ್ರಹಣೆ ಜಾಸ್ತಿ ಆಗ್ತಾ ಇದೆ. ಓಹೋ, ಲವಣಗಳು ಜಾಸ್ತಿ ಶೇಖರಣೆ ಆಗ್ತಾ ಉಳಿತವೆ. ಹಾ, ಲವಣಾಂಶ ಅಂದ್ರೆ ಮಣ್ಣಿನಲ್ಲಿ ಸವಳು ಭೂಮಿ, ಜವಳು ಭೂಮಿ, ತದನಂತರ ಕ್ಷಾರ ಭೂಮಿಯಾಗಿ ಮಾರ್ಪಾಡಲಿಕ್ಕೆ ಈ ರಸಗೊಬ್ಬರಗಳು ಒಂದು ಕಾರಣ ಅಂತ ಹೇಳ್ಬೋದು. ಮೂರನೇದಾಗಿ ಮಣ್ಣಿನಲ್ಲಿ ಮುಖ್ಯವಾಗಿ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗ್ತಾನೆ ಇದೆ. ಈ ಬರೀ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸಿದ್ರಿಂದ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಅಥವಾ ಹ್ಯೂಮಸ್ ಕಂಟೆಂಟ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತದೆ. ಈ ಭಾಗದ ಮಣ್ಣನ್ನು ನಾವು ವಿಶ್ಲೇಷಣೆ ಮಾಡಿದಾಗ 0.2%, 0.3%, 0.1% ಇರುವಂತ ಮಣ್ಣು ಸಾಕಷ್ಟು ಇದೆ ನಮ್ಮ ರಾಯಚೂರು ಭಾಗದಲ್ಲಿ. ಆ ಟೈಪ್ ಅಂದ್ರೆ ಸಾಮಾನ್ಯವಾಗಿ ಎವರೇಜ್ ಆಗಿ ಇದು ಸಾವಯವ ಇಂಗಾಲ ಮಣ್ಣಲ್ಲಿ ಎಷ್ಟಿದ್ರೆ ಒಳ್ಳೇದು? 0.5 ಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೇದು. ಎಲ್ಲಾ ಸಸ್ಯಗಳು ಕಡಿಮೆ ಅಂದ್ರೆ 0.5 ಇರಬೇಕು, ಮಿನಿಮಮ್ 0.5% 0.5 ಇದ್ರೆ ಒಳ್ಳೇದು ಅಂತ ನಾವು ಹೇಳಬಹುದು. ನಾಲ್ಕನೇದಾಗಿ ಮಣ್ಣಲ್ಲಿ ಒಂದು ಧನ ವಿದ್ಯುತ್ ವಿನಿಮಯ ಸಾಮರ್ಥ್ಯ ಅಂತ ಒಂದು ರಾಸಾಯನಿಕ ಗುಣಧರ್ಮ, ಅದಕ್ಕೆ ನಾವು ಕೆಟಾಯಿನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಕರಿತೀವಿ. ಇದು ಸಹ ಅಧಿಕ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಈ ಒಂದು ಧನ ವಿದ್ಯುತ್ ವಿನಿಮಯ ಸಾಮರ್ಥ್ಯ ಕಡಿಮೆ ಆಗ್ತಾ ಬರುತ್ತವೆ. ಇದಿಷ್ಟು ನಾವು ರಾಸಾಯನಿಕ ಗುಣಧರ್ಮದಲ್ಲಿ ಹೇಳಬಹುದು. ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಅತಿಯಾಗಿ ಬಳಸೋದ್ರಿಂದ ಈಗ ನೀವು ಹೇಳಿದಂತ ಕೆಲವೊಂದು ಪರಿಣಾಮಗಳಾಗ್ತಾವ ಅಂತೀರಿ. ಹೌದು ಹೌದು. ಈಗ ಡಿಎಪಿನೂ ಬಳಸ್ತಾರೆ. ಡಿಎಪಿಯಿಂದ ಯಾವ ರೀತಿ ಆಗತ್ತೆ? ಡಿಎಪಿ ಪ್ರತಿಯೊಬ್ಬ ರೈತರು ಡಿಎಪಿ ಹಾಕೋದು ಡಿಎಪಿ ಅಂತಾರೆ, ಅದರಿಂದ ಏನು ಮಣ್ಣಿನಲ್ಲಿ ಒಂದು ವ್ಯತ್ಯಾಸಗಳಾಗ್ತವೆ? ಡಿಎಪಿ ಉಪಯೋಗಿಸಲು ಮುಖ್ಯವಾಗಿ ರಸಸಾರದಲ್ಲಿ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ, ರಸಸಾರ ಜಾಸ್ತಿ ಆಗುತ್ತೆ ಒಂದು. ಎರಡನೇದಾಗಿ ಲವಣಾಂಶ ಜಾಸ್ತಿ ಮಾಡ್ಲಿಕ್ಕೂ ಇದು ಕಾರಣ ಆಗ್ತವೆ. ಮೂರನೇದಾಗಿ ಈ ಡಿಎಪಿ ಗೊಬ್ಬರದಲ್ಲಿ ಕ್ಯಾಡಮಿಯಂ ಅಂತ ಒಂದು ಕಂಟೆಂಟ್ ಇರ್ತವೆ. ಕ್ಯಾಡಮಿಯಂ ಅಂದ್ರೆ ವಿಷಕಾರಿಯಾದಂತ ಒಂದು ಲೋಹ ಅಂತ ಹೇಳಬಹುದು. ಅದು ಮಣ್ಣಿನಲ್ಲಿ ಹೆಚ್ಚು ಸಂಗ್ರಹವಾಗಲಿಕ್ಕೆ ಕಾರಣವಾಗ್ತವೆ. ಇದಿಷ್ಟು ನಾವು ಇದು ಮಾಡಬಹುದು. ಅದರ ಜೊತೆಗೆ ಈ ಸಾವಯವ ಇಂಗಾಲ ಇರಬಹುದು, ಧನ ವಿದ್ಯುತ್ ವಿನಿಮಯ ಸಾಮರ್ಥ್ಯ, ಇದೆಲ್ಲವನ್ನು ಸಹ ಒಮ್ಮೆಲೆ ಕಡಿಮೆ ಆಗಲ್ಲ, ಬರ್ತವೆ. ಅಂದ್ರೆ ಈಗ ಡಿಎಪಿ ಅನ್ನ ಸುಮಾರು 15-20 ವರ್ಷದ ಸತತವಾಗಿ ಬರೇ ಡಿಎಪಿ ಅನ್ನ ಬಳಸೋದ್ರಿಂದ ಆಯ್ತು. ಆಮೇಲೆ ಈಗ ಕೆಲವೊಂದು ಸಂಯುಕ್ತ ಗೊಬ್ಬರಗಳು ಬರ್ತವೆ, 19-19, 17-17, 15-15 ಹಿಂಗೆ ಒಂದು ಸಂಯುಕ್ತ ರಸಗೊಬ್ಬರಗಳು. ಈ ರಸಗೊಬ್ಬರಗಳು ಯಾವ ರೀತಿ ಪರಿಣಾಮ ಬೀರ್ತವೆ, ಸಂಯುಕ್ತ ರಸಗೊಬ್ಬರಗಳ ಅತಿಯಾದ ಬಳಕೆ ಮಾಡೋದು? ಇದು ಯೂರಿಯಾ ಇರಲಿ ಡಿಎಪಿ ಇರಲಿ ಸಂಯುಕ್ತ ಗೊಬ್ಬರವಿದೆ, ಇದೆಲ್ಲ ಪರಿಣಾಮ ಒಂದನೇದಾಗಿ ರಸಾರದಲ್ಲಿ ಏರಿಳಿತ ಆಗತ್ತೆ, ಲವಣಾಂಶ ಜಾಸ್ತಿ ಆಗ್ತವೆ, ಇಂಗಾಲದ ಪ್ರಮಾಣ ಕಡಿಮೆ ಆಗ್ತವೆ, ಹಾಗೂ ಮಣ್ಣಿನಲ್ಲಿ ಧನ ವಿದ್ಯುತ್ ವಿನಿಮಯ ಸಾಮರ್ಥ್ಯ ಕುಂಠಿತವಾಗ್ತದೆ. ಇದು ಮಣ್ಣಿನ ರಾಸಾಯನಿಕ ಗುಣಧರ್ಮ. ಇನ್ನೊಂದು ಭೌತಿಕ ಗುಣಧರ್ಮ ಮಾಡುವುದು, ಭೌತಿಕ ಗುಣಧರ್ಮ ಮಣ್ಣಿನಲ್ಲಿ ಮೃದುತ್ವ ಅಂತ ಇರುತ್ತವೆ, ಸಾಫ್ಟ್ನೆಸ್ ಮಣ್ಣು, ಅದು ಏನು ಕಡಿಮೆ ಆಗಿ ಮಣ್ಣು ಕಾಂಪ್ಯಾಕ್ಟ್ನೆಸ್ ಅಂದ್ರೆ ಗಡಸು ಬಿಡುತ್ತೆ, ಬಿರುಸಾಗ್ತಾ ಹೋಗ್ತವೆ ಒಂದು. ಎರಡನೇದಾಗಿ ಮಣ್ಣಿನಲ್ಲಿ ಪೊರೋಸಿಟಿ ಸಚಿದ್ರತೆ ಒಂದು ರಂಧ್ರಗಳ ಜಾಗ ಇರ್ತೈತೆ, ಅಂದ್ರೆ ಗಾಳಿ ಹೋಗ್ಲಿಕ್ಕೆ ಆಡ್ಲಿಕ್ಕೆ, ಹಾ ಅದು ಕಡಿಮೆ ಆಗ್ತಾನೆ ಹೋಗ್ತವೆ. ಯಾಕಂದ್ರೆ ನಾವು ಕೊಟ್ಟಂತ ಪೋಷಕಾಂಶಗಳು ಬೆಳೆಗಳು ಸರಾಗವಾಗಿ ಸಿಗ್ಬೇಕಾದ್ರೆ ಮಣ್ಣಿನಲ್ಲಿ ಈ ಪೊರೋಸಿಟಿ ಸಚಿದ್ರತೆ ಪ್ರಮಾಣ ಜಾಸ್ತಿ ಇರಬೇಕು ಒಂದು. ಮೂರನೇದಾಗಿ ಮಣ್ಣಿನ ಕಣ ರಚನೆ ಅಂತ ಇರುತ್ತವೆ, ಅಂದರೆ ಮಣ್ಣು ನಾವು ಅಧಿಕ ಇಳುವರಿಯನ್ನು ಪಡಲಿಕ್ಕೆ ಮಣ್ಣಿನ ಕಣ ರಚನೆ ಒಂದು ಗ್ರ್ಯಾನ್ಯುಲರ್ ಆ ರೂಪದ ಕಣಗಳ ಜೋಡಣೆ ಮೇಲೂ ಸಹ ಈ ರಾಸಾಯನಿಕ ಗೊಬ್ಬರಗಳು ಪರಿಣಾಮವನ್ನು ಬೀರುತ್ತವೆ. ಇದಿಷ್ಟು ಮಣ್ಣಿನ ಭೌತಿಕ ಗುಣಧರ್ಮಗಳು. ನಾವು ಜೈವಿಕ ಗುಣಧರ್ಮಗಳನ್ನು ತೆಗೆದುಕೊಂಡಾಗ ಮಣ್ಣಿನಲ್ಲಿ ಹಲವಾರು ಅಸಂಖ್ಯಾತ ಕೋಟ್ಯಾನುಕೋಟಿ ಸೂಕ್ಷ್ಮ ಜೀವಿಗಳು ಇರ್ತವೆ, ಉಂಡಾಣುಗಳು ಇರ್ತವೆ, ಶಿಲೀಂಧ್ರಗಳು ಇರ್ತವೆ, ಆಕ್ಟಿನೋಮೈಸಿಟಿ ಇರ್ತವೆ. ಇವುಗಳ ಸಂಖ್ಯೆ ಏನಾಗ್ತದೆ, ಬರ್ತಾ ಬರ್ತಾ ಬರ್ತಾ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಹೋಗ್ತವೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ, ಈ ಎಲ್ಲ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಅಂದರೆ ಮಣ್ಣಿನಲ್ಲಿರುವಂಥ ಒಂದು ಸಾವಯವ ಪದಾರ್ಥ ಅಥವಾ ಹ್ಯೂಮಸ್ ಕಂಟೆಂಟ್. ಈ ರಾಸಾಯನಿಕ ಗೊಬ್ಬರ ಏನಿದೆಯಲ್ಲ, ಅದು ತಮ್ಮ ಆಹಾರವಾಗಿ ಯಾವುದೇ ಇದರಲ್ಲಿ ಬಳಕೆಯನ್ನು ಮಾಡದೇ ಹೋಗೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗ್ತವೆ. ಈ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಅಸಂಖ್ಯಾತ ಒಂದು ಅದರ ರೋಲ್ ಏನಿದೆಯಲ್ಲ, ಬಹಳಷ್ಟು ಜೀವಿಗಳು ಯಾಕಂದ್ರೆ ಅಲ್ಲಿ ಇದ್ದಂತ ಒಂದು ಸಾವಯವ ವಸ್ತುವನ್ನು ತಿಂದು ಅದನ್ನ ವಿಸರ್ಜನೆ ಮಾಡೋದು, ಅದನ್ನ ವಿಭಜನೆ ಮಾಡೋದ್ರ ಮುಖಾಂತರ ಸಾವಯವದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಮಣ್ಣಿಗೆ ಬಿಡುತ್ತೆ, ಮಣ್ಣಿಂದ ಸಸ್ಯಗಳು ತಗೋತವೆ. ಸಾವಯವ ವಸ್ತುವಿನಲ್ಲಿ ಸಾವಯವ ವಸ್ತುವನ್ನು ಅದನ್ನ ವಿಚಿದ್ರಗೊಳಿಸಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ದೊರೆಯುವ ಹಾಗೆ ಮಾಡೋದು ಈ ನಮ್ಮ ಸೂಕ್ಷ್ಮಾಣುಜೀವಿಗಳ ಕೆಲಸ. ಅವು ಸೂಕ್ಷ್ಮಾಣುಜೀವಿಗಳು ಈ ರಾಸಾಯನಿಕ ಕ್ರಿಯೆಯಿಂದ ಈ ರಾಸಾಯನಿಕಗಳ ಅತಿಯಾಗಿ ಮಣ್ಣಿಗೆ ಹಾಕೋದ್ರಿಂದ ಅವುಗಳ ಒಂದು ಸಂಖ್ಯೆ ಕಡಿಮೆ ಆಗತ್ತೆ ಅಂತೇಳಿ ತಮ್ಮ ಅಭಿಪ್ರಾಯ. ಸಂಖ್ಯೆ ಕಡಿಮೆ ಈ ನೋಡ್ರಿ, ಇಷ್ಟೆಲ್ಲ ತಾವು ಹೇಳಿದ್ರಿ, ಮಣ್ಣಿನ ಒಂದು ಈ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಕೆಡ್ತಾ ಇದ್ದಾವೆ, ಭೌತಿಕ ಗುಣಧರ್ಮಗಳು ಕೆಡ್ತಾ ಇದ್ದಾವೆ, ಮತ್ತು ಜೈವಿಕ ಗುಣಧರ್ಮಗಳು ಸಹ ನಶಿಸ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಇದು ಸತತವಾಗಿ ಹಾಗೇ ಹೋಗ್ತಾ ಇದೆ. ಈಗ ತಾವು ಒಬ್ಬ ಮಣ್ಣು ವಿಜ್ಞಾನಿಯಾಗಿ ಏನು ಹೇಳ್ತೀರಾ ರೈತರಿಗೆ, ರಾಸಾಯನಿಕ ಗೊಬ್ಬರ ಹಾಕೋದನ್ನ ಬಿಟ್ಟು ಬಿಡ್ರಿ ಅಂತ ಹೇಳ್ತೀರಾ 100% ಅಥವಾ ಏನು ಸಲಹೆ ಕೊಡ್ತೀರಿ ಇಲ್ಲಿ? ಈಗ ಪೂರ್ತಿಯಾಗಿ ನಾವು ಯಾರ ಹತ್ರ ಸಾಧ್ಯತೆ ಸಾವಯವ ಪದಾರ್ಥಗಳು ಇರುತ್ತಲ್ಲ ಅಂತವರು ಸ್ವಲ್ಪ ಪ್ರಮಾಣದಲ್ಲಿ ತಮ್ಮ ಬೆಳೆಗಳ ಯಾವ ರೀತಿ ಬೆಳೆಯನ್ನು ಬೆಳೆತೇವಲ್ಲ ಅವುಗಳಿಗೆ ಅನುಗುಣವಾಗಿ ಸಾವಯವ ಕೃಷಿಯನ್ನ ಮಾಡಬಹುದು. ಎರಡನೇದಾಗಿ ಪರ್ಯಾಯವಾಗಿ ರಾಸಾಯನಿಕ ಹಾಗೂ ಸಾವಯವ ಕೃಷಿ ಎರಡನ್ನೂ ವಿವಿಧ ಮೂಲಗಳಿಂದ ನಾವು ಪೋಷಕಾಂಶಗಳನ್ನು ಕೊಡುವುದರಿಂದ ನಾವು ಸಸಿಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ನಾವು ಕೊಡಬಹುದು ಅಂತ ಹೇಳಬಹುದು. ಅಂದರೆ ಇಲ್ಲಿ ಒಂಥರ ಸಮತೋಲನವಾಗಿ ಬಳಸಬೇಕು ನಾವು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಸಾವಯವ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸಬೇಕಂತೀರಿ. ಅಂದರೆ ವಿವಿಧ ಮೂಲಗಳಿಂದ ನಾವು ಪೋಷಕಾಂಶಗಳನ್ನು ಎಲ್ಲ ಬೆಳೆಗಳನ್ನು ಕೊಡುವುದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಮತ್ತು ಇಳುವರಿಯನ್ನು ನಿರಂತರವಾಗಿ ಸುಸ್ಥಿರ ಇಳುವರಿಯನ್ನು ಪಡಲಿಕ್ಕೆ ಇದು ಸಹಕಾರಿ ಅಂತ ನಾವು ಹೇಳಬಹುದಾಗಿತ್ತು. ಈಗ ಇತ್ತೀಚೆಗೆ ಮೊದಲೆಲ್ಲ ಒಂದು ನಮ್ಮ ಯೂರಿಯಾ ಗೊಬ್ಬರಕ್ಕೆ ಬಂದಾಗ ಇತ್ತೀಚೆಗೆ ನೀಮ್ ಕೋಟೆಡ್ ಯೂರಿಯಾ ಬಂತು. ನೀಮ್ ಕೋಟೆಡ್ ಯೂರಿಯಾ ಬಳಸೋದು ಯಾವ ರೀತಿ ಇದು ಒಳ್ಳೇದಂತ ಹೇಳ್ತಾರೆ ರೈತರಿಗೆ? ಮೊದಲೆಲ್ಲ ನೀಮ್ ಕೋಟೆಡ್ ಯೂರಿಯಾ ಇರಲಿಲ್ಲ. ಇದು ಹೇಗೆ ಲಾಭದಾಯಕ ನೀಮ್ ಕೋಟೆಡ್ ಯೂರಿಯಾ ಯಾಕೆ ಬಂತು ಸರ್ಕಾರ? ರೈತರು ಯಾಕೆ ನೀಮ್ ಕೋಟೆಡ್ ಯೂರಿಯಾ ಬಳಸೋದ್ರಿಂದ ಏನು ಅನುಕೂಲತೆಗಳಾಗ್ತಾ ಇದ್ದಾವೆ? ಈಗ ಮೊದಲು ಏನಾಗುತ್ತೆ, ವಿದೌಟ್ ನೀಮ್ ಕೋಟೆಡ್ ಬೇವು ಲೇಪ ಆಧಾರ ಇಲ್ಲದೆ ಹೋದಂಥ ಯೂರಿಯಾ ಗೊಬ್ಬರಗಳನ್ನು ಬಳಕೆ ಮಾಡ್ತಿದ್ದೆ. ಈ ಯೂರಿಯಾದ ಏನು ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ಅಮೈಡ್ ರೂಪದಲ್ಲಿ ಸಾರಜನಕ ಇರ್ತವೆ. ಇದು ಭೂಮಿ ಹಾಕಿದಾಗ ಇದು ಏನಾಗುತ್ತೆ, NH2 ಸಾರಜನಕ ಏನಾಗ್ತವಲ್ಲ, ಸ್ವಲ್ಪ ಒಂದು ವಾರದ ಆದಮೇಲೆ, ಒಂದು 15 ದಿನ ಆದಮೇಲೆ ನೈಟ್ರೇಟ್ ರೂಪದ ಸಾರಜನಕವಾಗಿ ಮಾರ್ಪಾಡಾಗ್ತವೆ. ಈ ನೈಟ್ರೇಟ್ ರೂಪದ ಸಾರಜನಕವನ್ನು ಎಲ್ಲ ಸಸ್ಯಗಳು ತಮ್ಮ ಸಾರಜನಕದ ಒಂದು ಇದಕ್ಕೆ ಅಂತ ಬಳಸ್ಕೊಳ್ತವೆ. ಇದು ನೀಮ್ ಕೋಟ್ ಮಾಡೋದ್ರಿಂದ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಅಮೈಡ್ರಿಂದ ನೈಟ್ರೇಟ್ ರೂಪದ ಸಾರಜನಕ ಈ ಮಾರ್ಪಾಡನ್ನು ಸ್ವಲ್ಪ ಹೆಚ್ಚಿನ ದಿನಗಳವರೆಗೆ ನಿಧಾನಗತಿಯಲ್ಲಿ ಮಾರ್ಪಾಡು ಮಾಡಿ ಮಾರ್ಪಾಡ ಅಂದ್ರೆ ಸಸ್ಯಗಳಿಗೆ ಸಾರಜನಕ ನಿಧಾನಗತಿಯಲ್ಲಿ ಸಿಗುತ್ತೆ. ಬಹಳ ದಿವಸವರೆಗೆ ಸಾರಜನಕ ಲಭ್ಯತೆ ಇರುತ್ತೆ, ಸಿಗುತ್ತೆ. ಒಮ್ಮೆಲೆ ಸಾರಜನಕವನ್ನು ನೈಟ್ರೇಟ್ ರೂಪದಲ್ಲಿ ಹೆಚ್ಚಿನ ಪ್ರಮಾಣದ ಭೂಮಿಯ ಸಂಗ್ರಹವಾಯಿತು ಅಂದ್ರೆ, ಯಾಕಂದ್ರೆ ಈ ನೈಟ್ರೇಟ್ ರೂಪದ ಸಾರಜನಕ ಭೂಮಿಯಲ್ಲಿ ಸರಾಗವಾಗಿ ಚಲಿಸುವಂತ ಗುಣಧರ್ಮ ಹೊಂದಿರೋದ್ರಿಂದ ಈ ಭೂಮಿಯಿಂದ ಬಸಿದು ಹೋಗಿ ಈ ನೀರಾವರಿ ಜಲಾಶಯಕ್ಕೆ ಸೇರ್ತದೆ ಮತ್ತು ಅಂತರ್ಜಲವನ್ನು ಕೂಡ್ತವೆ. ಈ ಒಂದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಇದು ಮಾನದಂಡ ಪ್ರಕಾರ ಈ ಕುಡಿಯುವಂಥ ನೀರಿನಲ್ಲಿ ಈ ನೈಟ್ರೇಟ್ ಪ್ರಮಾಣವು ಪ್ರತಿ ಲೀಟರ್ ನೀರಿನಲ್ಲಿ 10 ಮಿಲಿಗ್ರಾಂಕ್ಕಿಂತ ಕಡಿಮೆ ನೈಟ್ರೇಟ್ ಇರಬೇಕು. 10 ಮಿಲಿಗ್ರಾಂಕ್ಕಿಂತ ಜಾಸ್ತಿ ಇದ್ದರೆ ಮನುಷ್ಯರ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ. ಅಂದರೆ ನೀವೆಲ್ಲ ಕೇಳಿರ್ಬೇಕು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ. ಹೌದು, ಬಹಳಷ್ಟು ಬ್ಲೂ ಬೇಬಿ ಸಿಂಡ್ರೋಮ್. ಈಗ ನಮ್ಗೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡುವಂತ ರಾಜ್ಯಗಳು ಅಂದ್ರೆ ಪಂಜಾಬ್, ಹರಿಯಾಣ ಅಂತ. ಒಂದು ನಾವು ಬೋರ್ವೆಲ್ಲು ಮತ್ತು ಟ್ಯೂಬ್ವೆಲ್ಲು ಮತ್ತು ಅಂತರ್ಜಲವನ್ನು ಪರೀಕ್ಷೆ ಮಾಡಿದಾಗ ಅಂತ ನೀರಿನಲ್ಲಿ ಈ ನೈಟ್ರೇಟ್ ಪ್ರಮಾಣ 15 PPM 20 PPM 30 PPM ನಷ್ಟು ಇರುತ್ತೆ. ಒಂದು ಇದು ಒಂದು. ಎರಡನೇದಾಗಿ ನೀರಿನ ಒಂದು ಗುಣಮಟ್ಟ ಅಂತ ಹೇಳ್ತೀವಿ, ಅದು ಸಹ ಹಾಳಾಗ್ತವೆ. ಯಾಕಂದ್ರೆ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಮತ್ತು ರಂಜಕ ಎರಡೂ ಸೇರಿಕೊಂಡಾಗ ಅಂತ ನೀರಿನಲ್ಲಿ ಅಲ್ಗೆಗಳ ಒಂದು ನೀಲಿ ಪಾಚಿಗಳು ಒಂದು ಹೆಚ್ಚಿನ ಸಮೃದ್ಧವಾಗಿ ಬೆಳೆಯುವುದರಿಂದ ಅಂತ ನೀರಿನ ಗುಣಮಟ್ಟ ಹಾಳಾಗ್ತವೆ. ಮತ್ತು ಅಂತ ನೀರಿನಲ್ಲಿ ವಾಸಿಸುವಂಥ ಎಲ್ಲ ಜಲಚರಗಳು ಹಾಗೂ ಮೀನುಗಳು ಅವುಗಳ ಏನಾಗುತ್ತೆ ಬೆಳವಣಿಗೆ ಕುಂಠಿತವಾಗುತ್ತವೆ. ಅಲ್ಗೆಗಳು ಪಾಚಿಗಳು ಹೆಚ್ಚು ಪ್ರಮಾಣದ ಬೆಳೆಯೋದ್ರಿಂದ ನೀರಿನಲ್ಲಿರುವಂಥ ಕರಗಿದುವಂಥ ಆಮ್ಲಜನಕವನ್ನು ಅವು ಬಳಸ್ಕೊಂಡ್ಬಿಡ್ತವೆ. ಬಳಸ್ಕೊಳ್ಳೋದ್ರಿಂದ ಅಲ್ಲಿ ಕರಗಿದಂಥ ಆಮ್ಲಜನಕ ಪ್ರಮಾಣ ಕಡಿಮೆ ಆಗುವುದರಿಂದ ಮೀನುಗಳು ಸತ್ತೋಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅಂದ್ರೆ ಇದು ಮನುಷ್ಯನ ಆರೋಗ್ಯದ ಮೇಲೂ ದುಷ್ಪರಿಣಾಮ ಆಗ್ತದೆ, ಅಂತರ್ಜಲದ ಮೇಲೂ ಕೆಟ್ಟ ಪರಿಣಾಮ ಆಗ್ತದೆ, ಅದೇ ರೀತಿ ಎಲ್ಲಾ ರಾಸಾಯನಿಕ ಗೊಬ್ಬರಗಳು ಪರಿಣಾಮವನ್ನು ಬೀರ್ತವೆ. ಅತಿಯಾಗಿ ಬಳಸೋದ್ರಿಂದ ಅಂತರ್ಜಲ ಕಲುಷಿತ ಆಗತ್ತಂತಿರ್ತಾವ. ಒಂದು ಯೂರಿಯಾ ಬಳಕೆ ಮಾಡಿದ್ರು ಇದೇ ಪರಿಣಾಮ ಆಗ್ತವೆ. ಡಿಎಪಿ ಬಳಕೆ ಮಾಡೋದ್ರಿಂದ ಅಂತರ್ಜಲವನ್ನು ಸೇರುವಂತ ಸಾಧ್ಯತೆ ಇರ್ತವ. ನೀರಿನ ಮೇಲೂ ಪರಿಣಾಮ ಆಗುತ್ತಾ, ಮಣ್ಣಿನ ಮೇಲೂ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ, ಅಂದ್ರೆ ಇದನ್ನ ಒಂಥರ ಸಮತೋಲನವಾಗಿ ಹೇಗೆ ಬಳಸಬೇಕಂತಿರ್ತಾವ? ಸಮತೋಲನ ರಾಸಾಯನಿಕ ಗೊಬ್ಬರಗಳ ಬಳಕೆ ಅನಿವಾರ್ಯ ಅಂತೀರಾ, ಹೇಗೆ ಸಮತೋಲವಾಗಿ ಬಳಸ್ರಿ ಅಂತ ಹೇಳ್ತಾರೆ ನೀವು ವಿಜ್ಞಾನಿಗಳು ರೈತರಿಗೆ? ಏನಿದು ಸಮತೋಲನ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಂದ್ರೆ? ಸಮತೋಲನ ಅಂದ್ರೆ ಈಗ ನಾವು ಒಂದು ಸಸ್ಯಗಳಿಗೆ ಒಂದು ಸಮೃದ್ಧವಾಗಿ ಬೆಳೆಯಬೇಕಾದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಹೇಳ್ತೀವಿ. ಅದಕ್ಕೆ ಸಾರಜನಕ 4 ಇದ್ರೆ ರಂಜಕ 2 ಪ್ರಮಾಣದಲ್ಲಿ ಇರಬೇಕು, ಪೊಟ್ಯಾಶು 1 ಪ್ರಮಾಣದಲ್ಲಿ ಇರಬೇಕು. ನಾವು ಭಾರತದ ಮಣ್ಣುಗಳನ್ನು ವಿಶ್ಲೇಷಣೆ ಮಾಡಿದಾಗ ಈ ಸಾರಜನಕ ಪ್ರಮಾಣ 7 ಇರ್ತವೆ, ಎವರೇಜನ್ನು ನಾನು ಹೇಳ್ತಾ ಇದ್ದೇನೆ, 7 ಇರ್ತವೆ. ರಂಜಕದ ಪ್ರಮಾಣ 3 ಪೊಟ್ಯಾಶು 1 ಅಂದರೆ 7:3:1 ರೇಷಿಯೋ ಅಂತ ಹೇಳ್ತಿದ್ದೀವಿ. ಇದು ಏನು ಎವರೇಜ್ ರೇಷಿಯೋ. ಅದೇ ಕೆಲವೊಂದು ಮಣ್ಣಲ್ಲಿ 13:20 ಈ ರೀತಿ ಸಾರಜನಕದ ರೇಷಿಯೋ ಸುತ್ತಲೂ ಇದೆ. ಇದರ ಅರ್ಥ ಏನು? ರೈತರು ಅಧಿಕ ಇಳುವರಿ ಪಡೆಯಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕಯುಕ್ತ ರಸಗೊಬ್ಬರಗಳ ಮುಖ್ಯವಾಗಿ ಯೂರಿಯಾವನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಹೇಳುವುದು ಅರ್ಥ. ಇದರ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಸಮತೋಲನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು ಅಂತ ಹೇಳ್ತೀವಿ. ಸಮತೋಲನ ಪ್ರಮಾಣದ ಪೋಷಕಾಂಶವನ್ನು ಕೊಡಲಿಕ್ಕೆ ನಾವು ಅದಕ್ಕೆ ಒಂದು ಮೂಲಾಧಾರ ಅಂದರೆ ಮಣ್ಣು ಪರೀಕ್ಷೆಯ ಆಧಾರಿತ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಬಹುದು. ಆದ್ದರಿಂದ ರೈತ ಬಾಂಧವರು ಈಗ ಮುಂಗಾರಿನಲ್ಲಿ ಬೆಳೆಯನ್ನು ತೆಗೆಕ್ಕಿಂತ ಪೂರ್ವದಲ್ಲಿ ಈ ಒಂದು ಸಮಯದಲ್ಲಿ ತಮ್ಮ ಭೂಮಿಯಿಂದ ಮಣ್ಣನ್ನು ವೈಜ್ಞಾನಿಕವಾಗಿ ಮಾದರಿಯನ್ನು ಸಂಗ್ರಹ ಮಾಡಿಕೊಂಡು ಒಂದು ಸಮೀಪದಲ್ಲಿರುವಂಥ ಮಣ್ಣು ಪರೀಕ್ಷಾಲಯಕ್ಕೆ ಅದನ್ನು ಕಳಿಸ್ಕೊಡಬೇಕು. ಆಗ ಮಣ್ಣು ಪರೀಕ್ಷಾಲಯದವರು ಒಂದು ನಿಗದಿತ ಫೀಯನ್ನು ತೆಗೆದುಕೊಂಡು 10-15 ದಿನದಲ್ಲಿ ಒಂದು ವರದಿಯನ್ನು ಕೊಡ್ತಾರೆ. ಅವುಗಳ ಆಧಾರದ ಮೇಲೆ ಸಸ್ಯಗಳಿಗೆ ಎಷ್ಟು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಬೇಕಲ್ಲ ಅವುಗಳನ್ನು ಮಣ್ಣಿನ ಸತ್ವದ ಆಧಾರದ ಮೇಲೆ ಕೊಡುವುದಕ್ಕೆ ಸಮತೋಲನ ಪ್ರಮಾಣದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಕರೀತಾರೆ. ಈಗ ಒಟ್ಟಾರೆ ರೈತರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಕೊಡಬೇಕಂತಿರ್ತಾವೆ, ಹಾಗೆ ಕಂಡಂಗೆ ರಸಗೊಬ್ಬರ ಬಳಸುವುದು ಸರಿಯಲ್ಲ, ಅದಕ್ಕೆ ಬ್ಲಾಂಕೆಟ್ ರೆಕಮೆಂಡೇಶನ್ ಅಂತ ಕರೀತಾರೆ. ಈ ಉದಾಹರಣೆಗಾಗಿ ಭತ್ತ ಅಂತ ತಗೊಳ್ರಿ, ಅದಕ್ಕೆ ಪ್ರತಿ ಎಕರೆಗೆ 60 ಸಾರಜನಕ, 30 ರಂಜಕ, 30 ಪೊಟ್ಯಾಶ್ ಅಂತ ಕೊಡಬೇಕು, ಪ್ರತಿ ಎಕರೆ ಕೊಡಬೇಕು. ಇದಕ್ಕೆ ಬ್ಲಾಂಕೆಟ್ ರೆಕಮೆಂಡೇಶನ್. ಅದೇ ಮಣ್ಣನ್ನು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಸಾರಜನಕ ಕಡಿಮೆ ಇದ್ದರೆ ಅದಕ್ಕೆ ಒಂದು 50% ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕನ ಕೊಡಬೇಕು. ರಂಜಕ ಒಂದು ಮಧ್ಯಮ ಪ್ರಮಾಣದಲ್ಲಿದ್ದರೆ ಶಿಫಾರಸಿನ ಪ್ರಮಾಣದಲ್ಲಿ ಎಷ್ಟು ಇದನ್ನು 30 ಸಾರಜನಕವನ್ನು DAP ಮೂಲಕ ಕೊಡಬೇಕು. ಅದೇ ರೀತಿ ಪೊಟ್ಯಾಶ್ ಪ್ರಮಾಣ ಜಾಸ್ತಿ ಇದೆ ಅಂತ ಆದರೆ 50% ಪೊಟ್ಯಾಶ್ ಪ್ರಮಾಣವನ್ನು ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶಿಯಂ MOP ಕಡಿಮೆಯನ್ನು ಕೊಡುವುದಕ್ಕೆ ಸಮತೋಲನ ಪ್ರಮಾಣದಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳ ನಿರ್ವಹಣೆ ಅಂತ ಕರೀತಾರೆ. ಇದು ಒಂದು. ಎರಡನೇದಾಗಿ ಈಗ ನೀವೆಲ್ಲರೂ ಕೇಳಿರಬೇಕು 3R ಕಾನ್ಸೆಪ್ಟ್ ಅಂತ, ರೈಟ್ ಕ್ವಾಂಟಿಟಿ ಆಫ್ ಫರ್ಟಿಲೈಸರ್ ಅಪ್ಲಿಕೇಶನ್ನು, ಎರಡನೇ ಸರಿಯಾದ ಪದ್ಧತಿಯ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣ ಸರಿಯಾದ ಪದ್ಧತಿಯಲ್ಲಿ ಸರಿಯಾದ ವೇಳೆಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಈಗ ಸರಿಯಾದ ಪ್ರಮಾಣ ಅಂದರೆ ಏನು? ಒಂದು ಅದಕ್ಕೆ ಮಾನದಂಡ ಅಂದರೆ ಮಣ್ಣಿನ ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ಕೊಡೋದಕ್ಕೆ ಸರಿಯಾದ ಪ್ರಮಾಣ ಅಂತ ಕರಿತೀವಿ. ಸರಿಯಾದ ಪದ್ಧತಿ ಅಂತ ಹೇಳಿದ್ರೆ ಈಗ ಸಾಮಾನ್ಯ ರೈತರು ಏನು ಗೊಬ್ಬರ ಹಾಕಲಿಕ್ಕೆ ಕೂಲಿಕಾರಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಎರಚುವಂತ ಪದ್ಧತಿಯನ್ನು ಕೈಗೊಳ್ಳುತ್ತವೆ. ಇದು ಅತ್ಯಂತ ಅವೈಜ್ಞಾನಿಕವಾದಂತಹ ಪದ್ಧತಿ ಅಂತ ಹೇಳಬಹುದು. ಭೂಮಿ ಮೇಲೆ ಆದರೆ ನಾವು ಕೊಟ್ಟಂತ ರಾಸಾಯನಿಕ ಗೊಬ್ಬರ ಸಮರ್ಥ ಬಳಕೆ ಆಗಬೇಕಾದ್ರೆ ನಾವು ರಸಗೊಬ್ಬರಗಳನ್ನು ಸಾಲಿನಿಂದ ಕೊಡುವುದು ಅಂದ್ರೆ ಒಂದು ಸಾಲಿನಲ್ಲಿ ಮತ್ತು ಮಣ್ಣಿನ ಒಳಗಡೆ ಹೋಗ್ಬೇಕದು. ಹಾ, ಕೊಟ್ಟು ಅದಕ್ಕೆ ಮಣ್ಣನ್ನು ಹಾಕೋದಕ್ಕೆ ಅತ್ಯಂತ ಸರಿಯಾದ ಪದ್ಧತಿ ಎಂದು ಹೇಳಬಹುದು. ಆದರೆ ಕೆಲವೊಂದು ಬೆಳೆಗೆ ಸ್ಪಾಟ್ ಅಪ್ಲಿಕೇಶನ್ ಅಂತ ಕರೀತಾರೆ, ಅಂದರೆ ಗಿಡದ ಪಕ್ಕದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೋದು. ಮೂರನೇದಾಗಿ ರಿಂಗ್ ಅಪ್ಲಿಕೇಶನ್ ಅಂತ ಒಂದಿದೆ, ಇದು ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ಸಸಿಗಳ ಸುತ್ತಲೂ 2 ಫೂಟ್ ದೂರದಲ್ಲಿ ಒಂದು 6 ಸೆಂಟಿಮೀಟರ್ ತಗ್ಗನ್ನು ತೆಗೆದು ಅದಕ್ಕೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಮಣ್ಣನ್ನು ಮುಚ್ಚಿಕೊಡು. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕಾಲದಲ್ಲಿ ಮತ್ತು ಸರಿಯಾದ ಪದ್ಧತಿಯಲ್ಲಿ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದು ಬಹಳ ಮುಖ್ಯ. ಮತ್ತು ಅದರ ಜೊತೆಗೆ ಸರಿಯಾದ ವೇಳೆಯಲ್ಲಿ ಕೊಡಬೇಕು. ಸರಿಯಾದ ವೇಳೆ ಅಂದ್ರೆ ಸರಿಯಾದ ವೇಳೆಯಲ್ಲಿ ಸಸ್ಯಗಳಿಗೆ ಯಾವ ಹಂತದಲ್ಲಿ ಪೋಷಕಾಂಶಗಳು ಅವಶ್ಯಕತೆ ಟೈಮಲ್ಲಿ ಕೊಡಬೇಕು. ಸಾಮಾನ್ಯವಾಗಿ ಭತ್ತ ಅಂತ ತಕೊಂಡ್ರೆ ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಜಾಸ್ತಿ ಇರುತ್ತೆ, ಮತ್ತೆ ಟಿಲ್ಲರಿಂಗ್ ಅಂದ್ರೆ ತೆಂಡೆಗಳು ಬಿಡುವಂತ ಸಮಯದಲ್ಲಿ ಜಾಸ್ತಿ, ಮತ್ತು ಪ್ಯಾನಿಕಲ್ ಇನಿಷಿಯೇಷನ್ ಅಂದ್ರೆ ಹೊಡೆ ಬಿಡುವಂತ ಸನ್ನಿವೇಶದಲ್ಲಿ ಭತ್ತಕ್ಕೆ 3 ಹಂತದಲ್ಲಿ ಕೊಡಬೇಕು. ಆ ಹಂತದಲ್ಲಿ ಮಾತ್ರ ಚೆನ್ನಾಗಿ ಅಂದ್ರೆ ರಾಸಾಯನಿಕ ಗೊಬ್ಬರನ ಒಮ್ಮೆ ಕೊಡೋದ್ರ ಬದಲಾಗಿ ಹಂತ ಹಂತವಾಗಿ ಕೊಡೋದು ಅಷ್ಟೇ ಒಳ್ಳೇದಂತಿರ್ತಾವೆ. ಹಂತ ಹಂತ ಕೊಡಬೇಕು. ಆದ್ರೆ ಈ ಹಂತ ಹಂತ ಕೊಡಬೇಕಾದ್ರೆ ಯಾವ ಪೋಷಕಾಂಶಗಳನ್ನು ಹಂತದಲ್ಲಿ ಕೊಡಬೇಕು ಇಳೋದನ್ನು ತಿಳ್ಕೊಳ್ಬೇಕು. ಈ ಹಂತ ಹಂತದಲ್ಲಿ ಸಾರಜನಕವನ್ನು 2-3 ಹಂತದಲ್ಲಿ ಕೊಡಬಹುದು. ಅದೇ ರೀತಿ ರಂಜಕವನ್ನು ಹಂತ ಕೊಡುವಂತ ಅವಶ್ಯಕತೆ ಇಲ್ಲ, ಒಮ್ಮೆ ಬಿತ್ತನೆ ಮಾಡುವಾಗ ಕೊಟ್ಟರೆ ಸಾಕು. ಯಾಕಂದ್ರೆ ರಂಜಕದ ಮುಖ್ಯವಾದ ಕ್ರಿಯೆ ಬೇರಿನ ಬೆಳವಣಿಗೆ ಮೇಲೆ ಮತ್ತು ಸಾರಜನಕವನ್ನು ಸ್ಥಿರೀಕರಣ ಮಾಡಲಿಕ್ಕೆ ಹೆಚ್ಚಿನ ಪ್ರಭಾವವನ್ನು ಬೀರುವುದರಿಂದ ಪ್ರಾರಂಭಿಕ ಹಂತದಲ್ಲೇ ಎಷ್ಟು ಶಿಫಾರಸಿದೆಯಲ್ಲ ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಇವನು ಪೊಟ್ಯಾಷನ್ನ ಅದನ್ನ ಭೂಮಿಯ ಗುಣದರದ ಮೇಲೆ ಹಂತವಾಗಿಯೂ ಕೊಡಬಹುದು ಮತ್ತು ಪ್ರಾರಂಭಿಕ ಹಂತದಲ್ಲೇ ಕೊಡಬಹುದು. ಭೂಮಿ ಕಪ್ಪು ಭೂಮಿಯಾಗಿದ್ದರೆ ಅಂಥ ಭೂಮಿಯಲ್ಲಿ ಶಿಫಾರಸು ಮಾಡಿದಂಥ ಪೊಟ್ಯಾಷಿಯನ್ನು ಒಂದೇ ಸಲ ಕೊಟ್ಟು ನಡೆಯುತ್ತವೆ. ಭೂಮಿಯು ಉಸುಗಿನ ಪ್ರಮಾಣ ಜಾಸ್ತಿ ಇದೆ ಅಂತ ತಿಳ್ಕೊಳ್ರಿ. ಅದು ಕೋರ್ಸ್ ಟೆಕ್ಸ್ಚರ್ಸ್ ಅಂತ ಹೇಳ್ತೀವಲ್ಲ, ಕ್ಲೇ ಕಂಟೆಂಟ್ ಕಡಿಮೆ ಇರುವುದು ಮತ್ತು ಮರಳಿನ ಪ್ರಮಾಣ ಜಾಸ್ತಿ ಇರುವಂಥ ಮಣ್ಣಿಗೆ ಕೋರ್ಸ್ ಟೆಕ್ಸ್ ಅಂಥ ಮಣ್ಣಿಗೆ ಪೊಟ್ಯಾಷಿಯನ್ನು 2 ಅಥವಾ 3 ಹಂತದಲ್ಲಿ ನಾವು ಕೊಟ್ಟರೆ ಸಾಕಾಗತ್ತೆ. ಅಂದರೆ ಒಟ್ಟಾರೆ ರಾಸಾಯನಿಕ ಗೊಬ್ಬರಗಳನ್ನ ಹಿತಮಿತವಾಗಿ ಬಳಸಬೇಕು, ಆಮೇಲೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಣ್ಣಿನ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಆದ್ದರಿಂದ ರೈತರಲ್ಲೂ ಇಂಥ ವಿಚಾರವನ್ನು ಗಮನಿಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಡಾಕ್ಟರ್ ಎಸ್ ಎನ್ ಭಟ್ ಅವರೇ. ಈ ಭಾಗದಲ್ಲಿ ತಾವು ವಿಜ್ಞಾನಿಗಳಾಗಿ ಏನು ಹೇಳ್ತೀರಿ, ಯಾವ ಒಂದು ರಾಸಾಯನಿಕ ಗೊಬ್ಬರ ಅತಿಯಾಗಿ ಬಳಸ್ತಿದ್ದಾರೆ ರೈತರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ? ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಮತ್ತು DAP ಅಧಿಕ ಪ್ರಮಾಣದಲ್ಲಿ, ನಾವು ಭತ್ತಕ್ಕೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ DAP ಮತ್ತು ಯೂರಿಯಾವನ್ನು ನಮ್ಮ ಶಿಫಾರಸುಕ್ಕಿಂತ 2-3 ಅಧಿಕ ಪ್ರಮಾಣದಲ್ಲಿ ಸಾರ್ವಜನಿಕ ಯುಕ್ತ ರಸಗೊಬ್ಬರಗಳಾದ DAP ಹಾಗೂ ಯೂರಿಯಾವನ್ನು ಬಳಕೆ ಮಾಡೋದ್ರಿಂದ ಒಂದೇದಾಗಿ ಭೂಮಿಯ ಆರೋಗ್ಯ ಹಾಳಾಗ್ತಾ ಇದೆ, ಖರ್ಚು ಜಾಸ್ತಿ ಆಗುತ್ತೆ, ಕೀಟ ಮತ್ತು ರೋಗಗಳ ಹಾವಳಿ ಜಾಸ್ತಿ ಆಗ್ತಿದೆ, BPH ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಕಂದು ಜಿಗುಳದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಅಲ್ಟಿಮೇಟ್ಲಿ ಏನಾಗ್ತವೆ, ಇಳುವರಿ ಸ್ವಲ್ಪ ಜಾಸ್ತಿ ಆಗಬಹುದು ಆದರೆ ಭೂಮಿಯ ಗುಣಧರ್ಮ ಹಾಳಾಗ್ತವೆ, ಮತ್ತೆ ನಮ್ಮ ದೇಶದ ಸಂಪನ್ಮೂಲಗಳು ಅಂತ ಹೇಳ್ತೀವಲ್ಲ ಸಂಪನ್ಮೂಲಗಳು, ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರಗಳು ಸಾಮಾನ್ಯವಾಗಿ ಹೊರದೇಶದಿಂದ ಬರುತ್ತೆ. ಒಂದು ಅದಕ್ಕೆ ಒಂದು ಉದಾಹರಣೆ ಹೇಳುದ್ರೆ, 100 ಕೆಜಿ ಯೂರಿಯಾವನ್ನು ತಯಾರು ಮಾಡಲಿಕ್ಕೆ ಸುಮಾರು 2,000 ರೂಪಾಯಿ ಖರ್ಚಾಗುತ್ತೆ. ಅದು ರೈತರಿಗೆ ಬರೀ 600 ರೂಪಾಯಿದಲ್ಲಿ ಒಂದು 100 ಸಿಗ್ತಾ ಇದೆ. ಇದೇ ರೀತಿ DAP 100 ಕೆಜಿ ತಯಾರು ಮಾಡಲಿಕ್ಕೆ ಸುಮಾರು 5,600 ರೂಪಾಯಿ ಖರ್ಚಾಗ್ತಾ ಇದೆ. ಆ ರೈತರಿಗೆ ಸಿಗುವುದು 2,700 ರೂಪಾಯಿ 1 ಕ್ವಿಂಟಲ್ DAP ಸಿಗ್ತಾ ಇದೆ. ಅದೇ ರೀತಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ 50%+ ಸಬ್ಸಿಡಿ ಸಿಗ್ತಾ ಇದೆ. ಸೊ ಇಷ್ಟೆಲ್ಲ ಒಂದು ಸೌಲಭ್ಯಗಳಿದ್ದಾಗ ರೈತರು ಏನ್ ಮಾಡ್ತಾರೆ, ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹೋಗಬಾರ್ದು, ಸಮತೋಲನವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಶಿಫಾರಸು ಎಷ್ಟು ಮಾಡಿರ್ತಾರೆ ಅದೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೊಡಲಿಕ್ಕೆ ಮುಂದಾಗಬೇಕು. ನೀವು ಹೇಳಿದಂಗೆ ಸರಿಯಾದ ವೇಳೆಯಲ್ಲಿ ಸರಿಯಾದ ಒಂದು ಪ್ರಮಾಣದಲ್ಲಿ ಸರಿಯಾದ ರೀತಿಯ ಒಂದು ಅದನ್ನ ಭೂಮಿಗೆ ಹಾಕುವ ಪದ್ಧತಿ ಇವು ಎಲ್ಲ ಮಾಡಿದ್ದಾದ್ರೆ ಖಂಡಿತ ಆ ಭೂಮಿ ಮೇಲೆ ಇದು ಕೆಟ್ಟ ಪರಿಣಾಮ ಆಗುದಿಲ್ಲ, ಎಷ್ಟು ಬೇಕಷ್ಟು ಬೆಳೆ ತಗೋತದ, ಭೂಮಿಯಲ್ಲಿ ಮಣ್ಣಲ್ಲಿ ಉಳಿತಕ್ಕಂತ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ರೈತ ಬಾಂಧವರು ಇಂಥ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ. ಡಾಕ್ಟರ್ ಎಸ್ ಎನ್ ಭಟ್ ಅವರೇ, ಇದುವರೆಗೆ ಈ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆಯಿಂದ ಯಾವ ರೀತಿ ಮಣ್ಣಿನಲ್ಲಿ ಮಣ್ಣಿನ ಪರಿಣಾಮ, ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಆಗತ್ತೆ ಅಂತಕ್ಕಂತ ವಿಚಾರನ ಹಂಚಿಕೊಂಡಿದ್ದೀರಿ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ

ಹಿಂಗೆ ಮುಖ ಕಿನ್ನಳಾಗಿ ಕುಂತಿದ್ದವೋ ನಿನ್ನ ಅಪ್ಪ ಮಾಸ್ತರ ಕೇಳರಿ ನೀವ ಕೇಳ್ತೀರೋ ನನ ಕನ್ನ ಗಂಡ ನ ಬೇನ್ನಕ್ಕೆ ಬಂದೇ ನನ್ನ ಗಂಡ ನ ಬೇನ್ನಕ್ಕೆ ಬಂದೇ ನನ್ನ ಮಾಡಲ್ ಗತಿಯನ ಎದಿ ಹೊಡೆದು ಹೋ ಅರಿ ಕೈದ